ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳು. ಈ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಟಿ ಬಿಂಬೋದರ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂತಿದ್ದಾರೆ. ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಹಿರಿಯ ಪ್ರಗತಿಪರ ರೈತರಾದಂಥ ಬಿಂಬೋದರ ಅವರು ಏನೇನು ಬೆಳೀತಾರೆ ಮತ್ತು ಯಾವುದಾದ್ರಲ್ಲಿ ಎಷ್ಟೆಷ್ಟು ಅನುಭವ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಬಿಂಬೋದರ ಅವರಿಗೆ. ನಮಸ್ಕಾರ ಸರ್. ತಾವು ಹಿರಿಯ ರೈತರು, ಸಾಕಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ? ನಾನು ಸುಮಾರು ಈಗ 50 ವರ್ಷ ಕೃಷಿ ಮಾಡ್ತಿದ್ದೀನಿ ಸರ್. ಹೊಲ ಎಷ್ಟಿದೆ? ಹೊಲ ಒಟ್ಟು 18 ಎಕರೆ ಇದೆ. ಏನೇನು ಬೆಳೀತೀರ? ನಾವು ತೆಂಗು, ಅಡಿಕೆ, ನಿಂಬೆ, ಮೆರಗೆ, ಬೇರೆ ಹುಲ್ಲು, ಹಸುಗಳಿಗೆ, ರಾಗಿ, ಪೈ, ಎಲ್ಲ ಬೆಳೆ, ಎಲ್ಲ ಬೆಳೀತಿ, ಎಲ್ಲ ಥರದ್ದು ಬೆಳೀತಿದೆ. ಈಗ ಸುಮಾರು 18 ಎಕರೆ ಇದೆ ಅಂತ ಹೇಳಿದ್ರಲ್ಲ, ಯಾವುದ್ಯಾವುದರಲ್ಲಿ ಎಷ್ಟೆಷ್ಟಿದೆ, ಏನೇನು ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ಒಂದು 7 ಎಕರೆಯಲ್ಲಿ ಕಂಪ್ಲೀಟ್ ನಿಂದೆ ಗಿಡ, ತೆಂಗಿನ ಮರ ಎರಡಿದ್ದಾವೆ, ಅವು ಮುನ್ನೇರಿದಾವೆ, ಅವು ಮುನ್ನೇರಿದಾವೆ. ಇನ್ನೂ ಒಂದು 5 ಎಕರೆಯಲ್ಲಿ ಫುಲ್ ತೆಂಗಿನ ಗಿಡ ದೊಡ್ಡಿದೆ. ಮತ್ತಿನ್ನು 2 ಎಕರೆಯಲ್ಲಿ ಅಡಿಕೆ ಇದೆ, ಒಂದು ಸ್ವಲ್ಪ ಒಂದೊಂದೂವರೆ ಎಕರೆ ಖಾಲಿ ಇದೆ, ಅದಕ್ಕೆ ಮೊನ್ನೆ 10 ಬೀಜ ಊರಿದ್ವಿ ಅಲ್ಲಿ ಆಲ್ರೆಡಿ. ಮತ್ತು ಇನ್ನು ಈ ಕಡೆ ಎಲ್ಲ ಶೆಡ್ ಗಿಡ್ಡೆಲ್ಲ ಮಾಡಿದ್ದಾರೆ. ಕುರಿ ಶೆಡ್ ಮಾಡಿದ್ದೀವಿ ಸರ್, ಅದು ಭಾರಿ ಲಾಸ್ ಆಯ್ತು ನಮಗೆ. ತಿರು ಮತ್ತು ಮ್ಯಾಕೆ ತಾಮಂದ್ವಿ, ರೋಗ ಬಂದು ಅದು ಸ್ವಲ್ಪ ಲಾಸ್ ಆಯಿತು. ಹಂಗಾಗಿ ಸದ್ಯಕ್ಕೆ ಅದನ್ನ ಬಿಟ್ಟು ಇಲ್ಲಿ ಮರಿ ಮಾತ್ರ ಸಾಕೊಂಡಿದ್ವಿ ಅಷ್ಟೇ. ಈಗ ನೀವು ಒಬ್ಬರೇ ಇದ್ದೀರಿ ಇಲ್ಲ ತೋಟದಲ್ಲಿ ನೋಡಿದ್ರೆ, ನಿಮಗೆಲ್ಲ ಸಹಾಯಕ್ಕಾಗಿ ಮನೆಯವರು ಯಾರ್ಯಾರು ಇರ್ತಾರೆ? ಮನೆಯವರು ನಮ್ಮನೆ, ನಮ್ಮ ಹುಡುಗ, ನಾನು, ನಮ್ಮ ಮನೆಯವರು ಬರ್ತಾರೆ ಅವನ ಹೊಲಕ್ಕೆ. ಮೇಲಾಗಿ ಒಂದು ಫ್ಯಾಮಿಲಿ ಇಲ್ಲೇ ಹೊಲ ಇಟ್ಕೊಂಡಿದ್ದೀವಿ ನಾವು, ಲೇಬರ್ಸು. ಅವ್ರು ಬೀದರ್ನರು, ಅವ್ರಿಗೆ ಸದ್ಯಕ್ಕೆ ಊರಿಗೆ ಹೋಗಿದ್ದಾರೆ. ಈಗ ನಿಮಗೆ ಇಷ್ಟೆಲ್ಲ ಕೃಷಿಯಲ್ಲಿ ಏನು ಮಾಡೋದ್ರಿಂದ ಸಾಕಷ್ಟು ಕೂಲಿಕಾರರ ಸಹಾಯ ಬೇಕಾಗುತ್ತೆ. ಪ್ರತಿದಿನ ನೀವು ಅವ್ರ ಮೇಲೆ ನೀವು ಅವಲಂಬಿಸಬೇಕಾಗುತ್ತೆ, ಅದೆಲ್ಲ ಯಾವ ರೀತಿ ಮಾಡ್ತಾರೆ? ಈಗ ಅದೇ ನಾವು ಮಟ್ಟೆಗಡಿ ತೆಗಿಬೇಕಂದ್ರೂ ಕುದುರೆ ಇಕ್ಕಬೇಕು, ಲಾಟ ಸುತ್ತಬೇಕಂದ್ರೂ ಕುದುರೆ ಇಕ್ಕಬೇಕು, ನಮ್ಮ ಸ್ವಂತ ಟ್ರ್ಯಾಕ್ಟ್ರಿ ಇದೆ, ಬ್ಯಾಸ ಹೊಡಿಬೇಕಂದ್ರೂ ಕುದುರೆ ಕರ್ಕೊಂಡು ಬರ್ಬೇಕು, ಎಲ್ಲ ಕೂದೆಯಿಂದಲೇ ಮಾಡ್ಬೇಕು ಸರ್. ನಾವು ತೆಂಗು, ಆಮೇಲೆ ಅಡಿಕೆ, ನಿಂಬೆ, ಅದಲ್ಲದೆ ಇವು ನೀವು ಮುಖ್ಯ ಬೆಳೆಗಳಿವು. ನಾವು ಸೀಸನಲ್ ಕ್ರಾಪ್ಸ್ ಅಂದರೆ ನಮ್ಮ ಒಂದು ಮಳೆಗಾಲಕ್ಕೆ, ಆಮೇಲೆ ಬೇಸಿಗೆಗೆ, ಆಮೇಲೆ ಹಿಂಗಾರಿಗೆ, ಈ ಥರ ಸೀಸನಲ್ ಕ್ರಾಪ್ಸ್ ಅಂದರೆ ಅಂಥ ಬೆಳೆಗಳೇನಾದರೂ ಬೆಳೀತೀರ? ಬ್ಯಾಸ ರಾಗಿ ಬೆಳಕಂತೆ, ಮಳೆಗಾಲದಾಗೆ ಹತ್ತಿ ಬೆಳಕಂತಿದೆ ನಿಮಗೆ. ಅಂದರೆ ತೆಂಗು, ಅಡಿಕೆ, ನಿಂಬೆ, ಈ ಮೂರಕ್ಕೂ ನೀರು ಬೇಕೇ ಬೇಕಾಗುತ್ತೆ. ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ಒಂದು ಕಡೆ ಒಂದು ಬೋರ್ ಹಾಕ್ಸಿದ್ದೀವಿ, ಒಂದು ಕಡೆ 4 ಬೋರ್ ಹಾಕ್ಸಿದ್ದೀವಿ. 5 ಬೋರ್ದಲ್ಲಿ ಈಗ 4 ಬೋರ್ಗಳು ಓಡ್ತಿದ್ದಾವೆ. ಎಷ್ಟು ಇಂಚು ನೀರು ಬರುತ್ತೆ ಸರ್? ಒಂದೂವರೆ ಇಂಚ್ ಬರುತ್ತೆ, 1.5 ಇಂಚ್ ಬರುತ್ತೆ, ಇನ್ನೊಂದು 2.5 ಇಂಚ್ ಬರುತ್ತೆ. 4 ಸದ್ಯ ಓಡ್ತಿದ್ದಾವೆ ಈಗ. ಈಗ ನಿಮ್ಮ ಭಾಗಕ್ಕೆಲ್ಲ ವಾಣಿ ವಿಲಾಸ ಸಾಗರ್ ನೀರು ಬಿಟ್ಟಿದ್ದಾರೆ, ನಿಮ್ಮ ಹೊಲಕ್ಕೆ ನೀರು ಬರ್ತಾವ? ನಮ್ಮ ಹೊಲಕ್ಕೆ ನೀರು ಬರ್ತಿದೆ. ಇಲ್ಲಿ ತೂವು ಎತ್ತಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ನಮಗೆ ಸಿಗ್ತದೆ ನೀರು. ಒಂದು 3 ದಿವಸ ಬೇಡ, 4 ದಿವಸಕ್ಕೆ ನಮ್ಮ ಜಮೀನು 18 ಎಕರೆನೂ ಇಟ್ಕೊಂಡ್ಬಿಡ್ತೀವಿ ನಾವು, ಮತ್ತೆ ಆಮೇಲೆ ಬೇರೆ ಇಳಿಬಿಡ್ತೀವಿ ನಾವು. ಸೊ ಹಂಗಾಗಿ ನಿಮಗೆ ಆವಾಗ ಬೋರಿನ ಅವಶ್ಯಕತೆ ಕಡಿಮೆ ಆಗುತ್ತೆ? ಆವಾಗ ಒಂದು ವಾರ ಕಡಿಮೆ ಆಗುತ್ತೆ ಸರ್, ಒಂದು 10 ದಿವಸ ಅದೇ ಎತ್ತ ಅವಶ್ಯಕತೆ ಇರೋಲ್ಲ. ಆಮೇಲೆ ಈ ಮೇಲೆ ದಿನಾಗೆ ಸ್ವಲ್ಪ ಅಡಿಕೆ ಇಟ್ಟಿದ್ದೀವಿ, ಅವಾಗ ಒಂದು ಗಂಟೆ ಇದ್ಕೊಂತೀವಿ ಅಷ್ಟೇ. ಅಂದರೆ ನಿಮ್ಮ ಪಾಳೆ ಮುಗಿದಿಂದ ನಿಮ್ಮ ಮತ್ತೆ ನಿಮಗೆ ನೀರು ಬರಬೇಕಂದ್ರೆ ಎಷ್ಟು ದಿನಕ್ಕೆ ಒಂದು ಸರಿ? ಇನ್ನೂ ಫಿಕ್ಸ್ ಮಾಡಿಲ್ಲ ಸರ್ ನೀರು, ಅವರು ನೀರು ಡೇಟ್ ಫಿಕ್ಸ್ ಮಾಡಿಲ್ಲ, ಸುಮ್ಮನೆ ಬಿಡ್ತಿದ್ದಾರೆ. ಮುಂದಿನ ವರ್ಷದಿಂದ ಏನು ಬೆಳೆ ಫಿಕ್ಸ್ ಮಾಡಿದರೆ 400 500 ಬಿಟ್ಟರೆ ಬೆಳೆ ಬೆಳ್ಕೋಬೋದು. ಈಗೇನು ಬೆಳೆ ಬೆಳೆಯೋಕೆ ಸಾಧ್ಯ ಆಗ್ತದೆ ಸರ್ ನೀರಿನ ಅದರಾಗೆ ತೋಟಗಳಿಗೆ ಅಷ್ಟೇ ನೀರು ಇಟ್ಕೊಂತೀವಿ. ಇವಾಗ ಬೆಳೆ ಬೆಳೆ ಬೆಳೆದ್ರೂ ನಮ್ಮ ಸ್ವಂತ ನೀರಿಂದ ಬೆಳ್ಕೋಬೇಕು ಅಷ್ಟೇ. ಇವಾಗ ಸಾಮಾನ್ಯವಾಗಿ ಅದೇ ನೀವು ಹೇಳ್ದಂಗೆ ಬೆಳೆ ಫಿಕ್ಸ್ ಮಾಡ್ತಾರಂತಲ್ಲ ಹೇಳಿದ್ರಲ್ಲ, ಯಾವ ರೀತಿ ಬೆಳೆಗಳನ್ನ ಇಲ್ಲಿ ಮೊದಲಿಂದ ಬೆಳೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ? ಮೊದಲಿಂದ ಕಬ್ಬು, ಕಡಲೆಕಾಯಿ, ರಾಗಿ ಮೇಲಾಗಿ ಎಲ್ಲ ಒಂದು ಈ ಮೊದಲು ಜೋಳ ಪಳ ಅಂತ ಬೇಕಾರೆ ಹಾಕಾಗ ಸರ್ ಅವಾಗೆಲ್ಲ ನೀರು ಐದು ನೀರು ಕೊಡ್ತಿದ್ರು. ಅವಾಗ ಹಂಗಾಗಿ ಅವಾಗ ಕಬ್ಬು ಕಡಲೆಕಾಯಿ ಸಾಕಷ್ಟು ಬೆಳೀತಿದ್ವಿ. ಅವಾಗ ಈಗ ನೀರು ಹೋಗ್ಬಿಡ್ತು, ಈ ಸುಮಾರು 25 ವರ್ಷ 30 ವರ್ಷ ನೀರು ಹೋಗ್ಬಿಡ್ತು. 72 ಇದುವರೆಗೂ ಈಗ ಈ ಹೋದ ವರ್ಷ ನೀರು ಬಂದಿದೆ. ಹಂಗಾಗಿ ಈಗ ಏನು ನೀರು ಫಿಕ್ಸ್ ಮಾಡಿಲ್ಲ, ಇನ್ನೂ ಮುಂದಿನ ವರ್ಷ ಫಿಕ್ಸ್ ಮಾಡಿದರೆ ಬೆಳೆಯೋಕೆ ಅವಕಾಶ ಆಗುತ್ತೆ ಸರ್ ನಮಗೆ. ಈಗ ನೀರು ಡ್ಯಾಮ್ನಲ್ಲಿದೆ, ಅದು ಇದ್ದರೆ ಯೋಚನೆ ಮಾಡ್ತಾರೆ ಯಾವ ಬೆಳೆ ಫಿಕ್ಸ್ ಮಾಡಲಿಕ್ಕೆ ಹೇಳ್ಬೇಕು ರೈತರಿಗೆ, ಅವರಿಗೆ ಅವಕಾಶ ಕೊಡಬೇಕಂತೇಳಿ. ಮುಂದಿನ ವರ್ಷ ಇದೇ ರೀತಿ ಚೆನ್ನಾಗಿ ಮಳೆ ಆದರೆ ಸಮಸ್ಯೆ ಇರೋದಿಲ್ಲ. ಮಳೆ ಆಗಿದ್ರೆ ನೀರು ಬರುತ್ತೆ ಸರ್ ನಮಗೆ, ಬದಲು ನೀರು ಬರುತ್ತಲ್ಲ, ನೀರಿನ ಸಮಸ್ಯೆ ಇಲ್ಲ. ಇವರು ಏನಪ್ಪ ಅಂದ್ರೆ ಗೌರ್ಮೆಂಟ್ನವ್ರು ಈಗ ನೀರು ಫಿಕ್ಸ್ ಮಾಡಿ ನಮಗೆ ಕೊಡಬೇಕಷ್ಟೇ, ಅವ್ರ ಅವಶ್ಯಕತೆ ಅವ್ರದ್ದು ಅಷ್ಟೇ. ಅವ್ರದ್ದು ಸುಮ್ಮನೆ ಬಿಟ್ಟು ಪ್ರಯೋಜನ ಆಗೋಲ್ಲ, ಯಾವಾಗ ಒಂದು ಸರಿ 2 ಸರಿ ಬಿಟ್ಬಿಟ್ರೆ ಸುಮ್ಮನೆ ಅಧ್ವಾನ ಆಗುತ್ತೆ ನೀರು. ಅದು ಅದೇ ಯಾಂತ ಮಾಡಿದರೆ ಈ ಕೆಮ್ತಾರೆ ಬೆಳೆ ಬೆಳ್ಕೊಂಬೋಕೆ ಅವಕಾಶ ಇರೋಲ್ಲ. 5 ನೀರು 6 ನೀರು ಫಿಕ್ಸ್ ಮಾಡಿಬಿಟ್ರೆ ನಾವು ರಾಗಿನೋ ಕಬ್ಬೋ ಕಡಲೆಕಾಯಿನೋ ಮತ್ತು ಇನ್ನೊಂದು ಏನು ಬೇಕಾದ್ರೆ ಬೆಳ್ಕೋಬೋದು. 18 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಸಾಕಷ್ಟು ಕೂಲಿ ಕೆಲಸದಾರನೇ ಇಟ್ಕೊಂಡು ಮಾಡ್ತಿದ್ದಾರೆ, ಒಬ್ಬರು ಯಾರೋ ಫ್ಯಾಮಿಲಿ ಸಂಸಾರನೇ ಇಲ್ಲಿ ಇಟ್ಕೊಂಡಿರೋ ಯಾರೋ ಬೀದರ್ನರ್ ಅಂತ ಹೇಳಿದರೆ ಇಲ್ಲಿ ನಿಮಗೆ ಕೆಲಸಕ್ಕೆ ಅದೆಲ್ಲ ಅನುಕೂಲ ಆಗುತ್ತೆ. ಕೂಲಿ ಆಳುಗಳನ್ನ ಹೆಚ್ಚಿಗೆ ಬೇಕಂದ್ರೆ ಕೂಲಿ ಆಳುಗಳನ್ನ ಕರ್ಕೊಂಡು ಬರ್ತಾರೆ. ಆದರೆ ಇದನ್ನು ನೀವು ಏನು ಬೇರೆ ಹೊರಗಿನ ವ್ಯವಹಾರ ಅಂದರೆ ಈಗ ಇದನ್ನು ನೀವು ಮಾರ್ಕೆಟಿಗೆ ತೊಗೊಂಡು ಹೋಗೋದಿರ್ಬೋದು, ಹೊರಗೆ ಏನಾನ ಗೊಬ್ಬರ ತೊಗೊಂಡು ಬರೋದಿರ್ಬೋದು, ಈ ಥರ ನಿಮಗೆ ವ್ಯವಹಾರಕ್ಕೆ ಯಾವ ರೀತಿ ನೀವು ಒಬ್ಬರೇ ಇದ್ದಿರಲ್ಲ, ಯಾವ ರೀತಿ ಮಾಡ್ತಾರೆ? ಒಬ್ಬರೇ ಎಲ್ಲ ನಾವೇ ಮಾಡ್ಕೊಂತೀವಿ ಸರ್. ಅದೇ ವಿಲೇವರಿ ಹತ್ರ ಕೆಲಸ ಮಾಡ್ತಾರೆ, ನಾವು ಗೊಬ್ಬರ ತಾಮ ಕೊಡ್ತೀವಿ, ಹಾಕ್ತಾರೆ, ಪಾಜಿ ಮಾಡ್ತಾರೆ, ಹಾಕ್ತಾರೆ, ಮುಚ್ತಾರೆ. ಹಂಗಾಗಿ ಅವಾಗ ಒಂದು ಸ್ವಲ್ಪ ಒಂದು 2 ಸರಿ ವರ್ಷಕ್ಕೆ 2 ಸರಿ ಗೊಬ್ಬರ ಕೊಡ್ತೀವಿ ನಾವು. ತೆಂಗಿಗೆ 1 ಸರಿ ಕೊಡ್ತೀವಿ, ಅಡಿಕೆ 2 ಸರಿ ಕೊಡ್ತೀವಿ. ಎಲ್ಲ ಪಾಜಿ ಮಾಡಿ ಗೊಬ್ಬರ ಮುಚ್ಚಿಸ್ತೀವಿ ನಾವು. ಕೊಡಿಗೆ ಗೊಬ್ಬರ ಇಲ್ಲಾಂದರೆ ಕೋಳಿ ಗೊಬ್ಬರ, ಇಲ್ಲಿ ಬೋರ್ಡ್ ಕೊಟ್ಟಿನ ತರಿಸ್ತೀವಿ, ಕೋಳಿ ಗೊಬ್ಬರ ಹಾಕ್ತೀವಿ, ಜೊತೆ ಬೇವಿನ ಹಿಂಡಿ ಹಾಕ್ತೀನಿ ಸರ್. ನಾನು ನಿಮ್ಮ ತೆಂಗಿನ ಗಿಡಗಳಲ್ಲಿ ಕಾಯಿ ಎಷ್ಟು ಸಿಗ್ತಾವೆ ಸರ್ ವರ್ಷಕ್ಕೆ ಅಂದಾಜು? ವರ್ಷಕ್ಕೆ ಒಂದು ಮರಕ್ಕೆ 100 ಕಾಯಿಂದ ಹಿಡಿದು 500 ಕಾಯಿ ತಗೊಂಡು ಸಿಗುತ್ತೆ ಸರ್. ಅದು ಅದು ಮರದ ಮೇಲೆ ಫಲವತ್ತಿನ ಮೇಲೆ ಹೋಗುತ್ತೆ. ಅದು ಈಗ ಒಂದು ಮರ ಬರೀ 20 ಕಾಯಿ ಬಿಟ್ಟಿರ್ತದೆ, ಒಂದು ಮರ 80 ಕಾಯಿ ಬಿಟ್ಟಿರ್ತದೆ, ಒಂದು ಮರ 250 ಕಾಯಿ ಇರ್ತದೆ, ಒಂದು ಮರ 100 ಕಾಯಿ ಇರ್ತದೆ, ಒಂದು ಮರ 500 ಕಾಯಿ ತಗೊಂಡ್ಬಿಡ್ತದೆ. ಹಂಗಾಗಿ ಇಷ್ಟೇ ಅಂತ ಅದು ವ್ಯಾಲ್ಯೂ ಕಟ್ಟಕ್ಕೆ ಬರಲ್ಲ ಅದಕ್ಕೆ. ಅಲ್ಲ, ನಿಮಗೆ ಸರಾಸರಿ ಈ ವರ್ಷ ಇಷ್ಟು ಕಾಯಿ ನಾನು ಮಾರಿದೆ ಅಂತ ನಿಮಗೊಂದು? ಹಾಂ, ಸರಾಸರಿ ವರ್ಷಕ್ಕೆ ನಮ್ಮದು ಕನಿಷ್ಠ ಅಂತಂದ್ರೂ 50 ಸಾವಿರ ಕಾಯಿ ಬರ್ತದೆ ಸರ್. ಅಂದಾಜು ಯಾವ ರೀ ರೇಟ್ನಾಗ ಮಾರಿದ್ರಿ ಇದುವರೆಗೂ? ನಾವು ಹೋದ ವರ್ಷ ಎಲ್ಲ 10 ರೂಪಾಯಿ ಮಾರಿದ್ವಿ, ಮರಲೆಲ್ಲ 8 9 6 7 1.5 ಇಂದ ಮಾಡ್ಕೊಂಬಂದಿದ್ವಿ ಸರ್. ನಾವು ಎಳ್ಳೀರು ಬರೀ 20 ಪೈಸೆ ಕೊಟ್ಟಿದ್ವಿ ಅವಾಗೆಲ್ಲ, ಈಗ 12 ರೂಪಾಯಿ 10 ರೂಪಾಯಿ ಮಿನಿಮಮ್ ಇದೆ ಸರ್. ಇವಾಗ ಈ ವರ್ಷದಿಂದ ಅಡಿಕೆ ಸಾಕಷ್ಟು ರೇಟ್ ಇದೆ, 50 ರ ತನಕ ಹೋಗಿದೆ ಅಂತ ನಮ್ಮೆಲ್ಲ ರೈತರೆಲ್ಲ ಹೇಳ್ತಿದ್ರೆ, ನಿಮ್ಮ ಅಡಿಕೆ ಬಗ್ಗೆ? ಅಡಿಕೆ ನಮ್ಮದು ಇನ್ನು ಈಗ ಸ್ಟಾರ್ಟ್ ಆಗಿದೆ ಸರ್, ಮೊನ್ನೆ ಎಲ್ಲ ಒಂದು ಸ್ವಲ್ಪ ಒಂದು 2 ಕ್ವಿಂಟಲ್ ಆಗಿರ್ಬೋದು ನಮ್ಮದು. ಅದನ್ನ ಮಿಲ್ಲಲ್ಲಿ ಹೋಗಲಾಗಿ ಕೊಟ್ಟಿದೆ 6,000 ರೂಪಾಯಿ ನನಗೆ. ಹಸಿ ಅಡಿಕೆ ಕೊಟ್ಟರೆ? ಹಸಿ ಅಡಿಕೆ ಕೊಟ್ಟಿದ್ವಿ. ಈಗ ನೆಕ್ಸ್ಟ್ ಮುಂದೆ ವರ್ಷಕ್ಕೆ ಬರ್ತಾ ಅಡಿಕೆ ನಮಗೆ. ನಿಂಬು ನಿಮಗೆ ಅಂದರೆ ಡೈಲಿ ಬೇಸಿಸ್ ಮೇಲೆ ಅಂದರೆ ಪ್ರತಿನಿತ್ಯ ನೀವು ಕೀಳಬೇಕಾಗತ್ತೆ ಮಾರಬೇಕಾಗತ್ತೆ? ನಿಂದೇ ಪ್ರತಿನಿತ್ಯ ಕೇಳೋದು ಸರ್, ವಾರಕ್ಕೊಂದ್ಸರಿ ಕೇಳ್ತಿದ್ವಿ. ಇಲ್ಲ ಲೋಕಲಾಗಿ ಊರಾಗೆ ಅಂಗಡಿಗಳೆಲ್ಲ ಕೊಡ್ತೀವಿ, ಅದಕ್ಕೂ ಜಾಸ್ತಿ ಅಂದರೆ ಹಿರಿಯರಿ ಮಾರ್ಕೆಟ್ ತೊಗೊಂಡೋಗ್ತೀವಿ. ಮಾರ್ಕೆಟ್ನ ರೇಟ್ ಇರೋಲ್ಲ, 1 ರೂಪಾಯಿ 2 ರೂಪಾಯಿ ಒಳಗೆ ಕೇಳ್ತಾರೆ ಅವರು. ನಾವಿಲ್ಲೇ ಊರಾಗ ಮಾರಿದ್ರೆ 3 ರೂಪಾಯಿ ಹಂಗೆ 4 ರೂಪಾಯಿ ಕೊಡ್ತೀವಿ. ಹಂಗಾಗಿ ಮಾರ್ಕೆಟಿಗೆ ಜಾಸ್ತಿ ಹೋಗಲ್ಲ, ಎಲ್ಲ ಇಲ್ಲಿ ಲೋಕಲಾಗಿ ಕೊಡ್ತೀವಿ ಸರ್. ಇತ್ತೀಚೆಗೆ ನಮ್ಮ ರೈತರು ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ, ರಾಸಾಯನಿಕ ಔಷಧಿಗಳನ್ನು ಬಳಸ್ತಾರೆ ಬೆಳೆಗಳಲ್ಲಿ. ಹಾಗಾಗಿ ಈ ಭೂಮಿಯ ಒಂದು ಫಲವತ್ತತೆ ಕಡಿಮೆ ಆಗ್ತದೆ, ಭೂಮಿಯಲ್ಲಿ ಒಂದು ತೇವಾಂಶ ಉಳಿಯೋದಿಲ್ಲ ಅನ್ನೋದು ಬಹಳಷ್ಟು ನಮ್ಮ ಅಧಿಕಾರಿಗಳು ನಮ್ಮ ವಿಜ್ಞಾನಿಗಳು ಹೇಳ್ತಿರ್ತಾರೆ. ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ನಮ್ಮ ರೈತರು ಅಂತ. ಅದ್ರ ಬಗ್ಗೆ ನಿಮ್ಮ ಒಂದು ಅನುಭವ, ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಅನುಭವ ಅಭಿಪ್ರಾಯ ಅಂತಂದರೆ ತೇವಾಂಶ ಉಳ್ಕೊಂಬೋದು ಸರ್. ನಾವು ವ್ಯವಸಾಯ ಮಾಡಿದ ಮೇಲೆ ಅದು ಅವಲಂಬಿತ ಆಗುತ್ತೆ. ಅದು ನಾವು ಹೆಚ್ಚು ಕ್ಲೀನಾಗಿ ವ್ಯವಸಾಯ ಮಾಡಿದರೆ ತೇವಾಂಶ ಜಾಸ್ತಿ ಉಳ್ಕೊಂತದ್ದೆ. ವ್ಯವಸಾಯ ಕಡಿಮೆ ಮಾಡಿದ್ರೆ ತೇವಾಂಶ ಇರೋಲ್ಲ. ವ್ಯವಸಾಯ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗೂ ಬೆಳೆ ಇರ್ತದೆ, ತೇವಾಂಶನೂ ಇರ್ತದೆ. ಈಗ ನೀವು ಸಾಮಾನ್ಯವಾಗಿ ನೀವು ಬಳಸೋದಿಲ್ಲ ಅಂತೇಳಿದ್ರೆ ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಗಿಡಗಳಿಗೆ ಅಂತಂತೇಳಿ, ರಾಸಾಯನಿಕಗಳ ಯಾವ ಸಂದರ್ಭದಲ್ಲಿ ನೀವು ಬಳಸಲಿಕ್ಕೆ? ವರ್ಷಕ್ಕೊಂದ್ಸರಿ ತೆಂಗಿನ ತೋಟಗಳಿಗೆ 10 22 12 16 19 ಬೇವಿನ ಹಿಂಡಿ ಇವು ಮೂರು ಸೇರಿಸಿ ಮತ್ತೆ ಅದರ ಜೊತೆಗೆ ಒಂದು ಅದೊಂದು 2 ಚೀಲ ಯೂರಿಯ ಬರುತ್ತೆ, ಅದ್ರ ಜೊತೆಗೆ ಪೊಟಾಷ್ ಒಂದು 4 ಚೀಲ ತಗೊಂಬರ್ತೀನಿ. ಎಲ್ಲ ಸೇರಿಸಿ ಒಂದು 30 ಚೀಲ 40 ಚೀಲ ತೆಂಗಿನ ಮರಕ್ಕೆ ಹಾಕ್ತೀನಿ ಸರ್. ನಾನು ಒಟ್ಟು ತೆಂಗಿನ ಮರ ನಮ್ಮವು ಒಂದು 250 ಇದ್ದಾವೆ, ಒಂದು 350 ಇದ್ದಾವೆ. ಅದಕ್ಕೊಂದು ಸರಿ ಹಾಕ್ತೀವಿ, ಇದಕ್ಕೊಂದು ಸರಿ ಹಾಕ್ತೀವಿ, ಅದಕ್ಕೊಂದು 40 ಚೀಲ ಇದಕ್ಕೊಂದು 50 ಚೀಲ ಹಾಕ್ತೀವಿ ಸರ್. ಇದು ಅಡಿಕೆ ಗಿಡಕ್ಕೆ? ಅಡಿಕೆ ಗಿಡಕ್ಕೆ ಬೇವಿನ ಹಿಂಡಿ, ಕೊಡಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಅವು 3 ಮಾತ್ರ ಬಳಸ್ತೀವಿ ಅಷ್ಟೇ. ಈ ಅಡಿಕೆಯಲ್ಲಿ ಮತ್ತು ತೆಂಗಿನಲ್ಲಿ ಏನಾದರೂ ಈ ಹುಳ ಬೀಳೋದು ಅಂತ ಸಮಸ್ಯೆಗಳೇನು ಕಾಣಲ್ವಾ? ಈಗ ತೆಂಗಿನ ಹುಳಿ ಸ್ವಲ್ಪ ಹೋಗಿ ಕಾಣಿಸುತ್ತೆ ಗರಿನಲ್ಲಿ, ಕಾಯಿ ಏನಾರು ಹೋಗಿ ಕಾಣಿಸ್ತಾ ಇಲ್ಲ. ಅದು ಏನು ರೋಗ ಅಂತ ಗೊತ್ತಾಗ್ತಿಲ್ಲ ನಮಗೆ. ಬಟ್ ಅನ್ನ ತಜ್ಞರಿಗೆ ತೋರಿಸ್ಬೇಕು ಅದನ್ನ. ಅಡಿಕೆಲಿ ಏನು ರೋಗ ಲಭಿಸೋದು ಕೆಲವಾಗಿದೆ ಒಂದು ರೋಗ, ಇಲ್ಲಿ ನಮಗೇನು ಬಂದಿಲ್ಲ ಅದು. ಅಂಥ ಸಮಯ ಏನಾದರೂ ಸಂದರ್ಭ ಬಂದರೆ ಏನು ಮಾಡ್ತೀರಾ ತಾವು? ಕೃಷಿದಾಗೆ ಹೋಗ್ತಿದೆ, ತೋಟಗಾರಿಕೆ ಹೋಗಿ ಕೇಳ್ತೀವಿ ಅಷ್ಟೇ. ಪಾಡಮಿ ಮಣ್ಣು ಪರೀಕ್ಷೆ ಮಾತ್ರ ಅಲ್ಲಿ ಹೋಗ್ತೀವಿ ನಾವು ಅಷ್ಟೇ. ಗೊಬ್ಬರ ಅದೆಲ್ಲ ತರಬೇಕಾದ್ರೆ ಸಿಟ್ಟಾಗತ್ತೆ ಚಿಡಿ ಅಂಗಡಿ ಒಳ್ಳೆಯ ಸಾಕಷ್ಟು. ನಮ್ಗೆ ಯಾವ ಅಂಗಡಿ ಅನುಕೂಲ ಆಗುತ್ತೆ ಅವಂಗಡಿ ತಗೊಂಬರ್ತೀವಿ. ನಿಮ್ಮ ಅನುಭವ ನೋಡಿದ್ರೆ ಸಾಕಷ್ಟು ಸುಮಾರು 50 ವರ್ಷದಿಂದ ಕೃಷಿ ಮಾಡ್ತಿದ್ದಾರೆ. ಹೊಸದಾಗೆ ಕೃಷಿ ಮಾಡೋಂಥವ್ರು ಇತ್ತೀಚೆಗೆ ನಮ್ಮ ಕೊರೋನಾ ಪ್ರಾರಂಭದಗಳಿಂದ ಕೆಲವರೆಲ್ಲ ಬೆಂಗಳೂರಿಂದ ವಾಪಸ್ ಬಂದು ಬೇರೆ ಬೇರೆ ಕಡೆಯಿಂದ ಕೆಲಸ ಮಾಡೋರೆಲ್ಲ ಬಂದು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಮಾತು ಕೇಳಿದ್ವಿ. ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಯಾರೋ ಒಬ್ಬನೇ ಒಬ್ಬ ಬಂದು ಕೇಳಿದೆ ನಮಗೆ, ಹಿಂಗೆ ಮಮ್ಮ ಏನು ಮಾಡೋಣ ಹಿಂಗೆ ಬೆಂಗಳೂರಿಂದ ಬಂದು ನೀನು ಮಾಡ್ತೇನೆ ಅಂತಂದು, ಹೊಲ ಎಲ್ಲ ಅಚ್ಚಿಕಟ್ ಮಾಡಿ ಸಪ್ಪ ಅಚ್ಚಿಕಟ್ ಮಾಡಿ ಬೋರ್ ಹಾಕ್ಸು, ನೀರು ಬಿದ್ದರೆ ಏನೋ ಒಂದು ಮಾಡುವಂತೆ ಅಂತ ಹೇಳಿದ್ವಿ. ಮತ್ತೆ ಅವನಿಗೆ ಬೋರ್ ಹಾಕ್ಸಿದ, ಎಲ್ಲ ಜಲ ಎಲ್ಲ ಕಿತ್ತ, ನೀರು ಬಿತ್ತು. ಮತ್ತೆ ಈಗ ಅಡಿಕೆ ಹಿಡಿಕಪ್ಪ ಅಂತ ಹೇಳಿದ್ದೀನಿ. ಒಂದು 1100 ಅಡಿಕೆ ಹಿಡಿಕಿದ್ದಾನೆ, ಜೊತೆ ಬಾಳೆ ಹಾಕಿದ್ದಾನೆ. ನಿಮ್ಮ ಅನುಭವಕ್ಕೆ ಒಬ್ರು ಬಂದಿದ್ದಾರೆ, ಬಂದಿದ್ದಾರೆ. ಕೃಷಿಯಲ್ಲಿ ಸಾಕಷ್ಟು ಅನುಭವಗಳನ್ನು ತಾವು ಪಡ್ಕೊಂಡಿರಿ, ನಿಮ್ಮ ಅನುಭವಗಳು ನಮ್ಮ ರೈತರಿಗೆ ಒಂದು ಮಾರ್ಗದರ್ಶನ ಆಗಲಿ. ಇದುವರೆಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳು ಈ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಟಿ ಬಿಂಬೋದರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ. ಇದೀಗ ಕೇಳಿ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ. ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ನೈಸರ್ಗಿಕ ಕೃಷಿ ವಿಭಾಗದ ಸಹ ಸಂಶೋಧಕರಾದ ಡಾಕ್ಟರ್ ಬಿಎಂ ಮಧು ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ದಿನದಲ್ಲಿ ನಮ್ಮ ಕೃಷಿಕರು ಈ ಮಣ್ಣು ಮತ್ತು ನೀರನ್ನು ಏಕೆ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ, ಈಗ ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡಿಸಿದ್ರೆ ಅವರು ಕೃಷಿಯಲ್ಲಿ ಏನೆಲ್ಲ ಒಂದು ಅನಾನುಕೂಲಗಳನ್ನು ಅವರು ಕಂಡುಕೊಳ್ತಾರೆ, ಇವತ್ತು ನೀರು ಮತ್ತು ಮಣ್ಣಿನ ಪರೀಕ್ಷೆ ಯಾಕೆ ಅನಿವಾರ್ಯ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನೈಸರ್ಗಿಕ ಕೃಷಿ ವಿಭಾಗದಲ್ಲಿ ಸಹ ಸಂಶೋಧಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಬಿಎಂ ಮಧು ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದಲೇ ಈ ಒಂದು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಈಗ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಮಣ್ಣು ಪರೀಕ್ಷೆ ಅಂದರೆ ಏನು ಸರ್ ಮೊದಲಿದಾಗಿ? ಮಣ್ಣು ಪರೀಕ್ಷೆ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ ಮಾನವನಿಗೆ ಆರೋಗ್ಯ ಎಷ್ಟು ಮುಖ್ಯವಾಗವೋ ಅದೇ ರೀತಿ ಮಣ್ಣಿನ ಪರೀಕ್ಷೆಯೂ ಸಹ ಅಷ್ಟೇ ಮುಖ್ಯವಾದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಣ್ಣಿಗೂ ಸಹ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದ್ದಾವೆ ದಿನಕ್ಕೆ. ಅಂದರೆ ಅತಿಯಾದ ಮಳೆಯಿಂದ ಆಗಿರ್ಬೋದು, ಇಲ್ಲ ಮಳೆ ಕಡಿಮೆ ಆಗಿರೋದ್ರಿಂದ ಆಗಿರ್ಬೋದು, ದಿನದಿಂದ ದಿನಕ್ಕೆ ಮಣ್ಣಿನ ಸವಕಳಿ ಆಗಿರ್ಬೋದು, ಇಲ್ಲ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಆಗಲಿ ಉಂಟಾಗ್ತಾ ಇದೆ. ಸೊ ಇವತ್ತು ನಾವು ಮಣ್ಣಿನ ಪರೀಕ್ಷೆ ಮಹತ್ವ ಏನಕ್ಕೆ ಅಂತ ನಾನು ತಿಳಿಸ್ಕೊಡೋಕೆ ಬಂದಿದ್ದೇನೆ. ಮಣ್ಣಿನ ಪರೀಕ್ಷೆ ಏನಕ್ಕೆ ಮಾಡಬೇಕಾಗುತ್ತೆ ಅಂದರೆ, ನಾವು ಮಣ್ಣಿನಲ್ಲಿ ನಮಗೆ ಯಾವ್ಯಾವುದು ಪೋಷಕಾಂಶಗಳು ಎಷ್ಟೆಷ್ಟಿವೆ, ಕೊರತೆ ಇದೆಯೋ ಇಲ್ಲ ಅತಿ ಅಧಿಕವಾಗಿದೆಯೋ ಎಂದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತದೆ. ನಾವು ಯಾವುದೇ ಬೆಳೆಗಳ ಹಾಕೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕಾಗುತ್ತೆ. ಅದೇ ವರ್ಷದಲ್ಲಿ ನಾವು ಯಾವಾಗ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಅಂದರೆ, ನಾವು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾಡಬೇಕಾಗುತ್ತದೆ. ಯಾಕೆ ಅಂದರೆ ಈ ಟೈಮಲ್ಲಿ ನಮಗೆ ನಮ್ಮ ಸ್ಟಾಕುಗಳಲ್ಲಿ ಯಾವುದೇ ರೀತಿಯ ಬೆಳೆಗಳು ಇರುವುದಿಲ್ಲ, ಆದ್ದರಿಂದ ಈ ಟೈಮಲ್ಲಿ ಉತ್ತಮವಾದ ತಿಂಗಳಾಗಿರ್ತದೆ. ನಾವು ಎರಡು ರೀತಿಯಲ್ಲಿ ತೆಗಿಬೇಕಾಗತ್ತೆ, ಇಲ್ಲ ನಮಗೆ ಕೃಷಿಯೇತರ ಜಮೀನಿನಲ್ಲಿ ನಾವು ಮೇಲ್ಭಾಗದಲ್ಲಿ ತೆಗಿಬೇಕಾಗತ್ತೆ. ಅಂದರೆ ನಮಗೆ ಆಳ ಎಷ್ಟಿರ್ಬೋದು ಅಂದರೆ ಒಂದು 15 ಸೆಂಟಿಮೀಟರ್, ಅಂದರೆ 1 ಅಡಿವರೆಗೂ ನಾವು ಕೃಷಿಯೇತರ ಬೆಳೆಗಳಿಗೆ ತೆಗಿಬೇಕಾಗುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಏನಂತ ಫೀಲ್ಡ್ ಕ್ರಾಪ್ಸ್ ಅಂತ ಅಂತೀವಿ, ಆಮೇಲೆ ಕೃಷಿಯೇತರ ಬೆಳೆ ಅಂತ ಹೇಳ್ತೀವಿ. ಅದೇ ರೀತಿ ನಾವು ತೋಟಗಾರಿಕೆಗೆ ಬಂದರೆ ನಾವು 2.5 ಅಡಿಯಿಂದ 3 ಅಡಿವರೆಗೂ ಮಣ್ಣನ್ನು ಆಳದಲ್ಲಿ ತೆಗಿಬೇಕಾಗುತ್ತೆ. ಯಾಕೆ ಅಂದರೆ ಅದು ತಾಯಿ ಬೇರು 3-5 ಅಡಿವರೆಗೂ ಹೋಗಿರೋದ್ರಿಂದ ನಾವು ಆ ಜಾಗದಲ್ಲಿ ನಾವು 90 ಸೆಂಟಿಮೀಟ್ರ್ ಇಲ್ಲ 120 ಸೆಂಟಿಮೀಟ್ರ್ವರೆಗೂ ನಾವು ಮಣ್ಣನ್ನು ಆಳಭಾಗದಲ್ಲಿ ತೆಗಿಬೇಕು. ಇದು ನಮಗೆ ಮುಖ್ಯವಾದದ್ದು. ಫಸ್ಟು ನಾವು ಜಮೀನ ಬೆಳೆಗಳನ್ನು ನಿಗದಿಪಡಿಸಬೇಕು ಯಾವುದು ಅಂತ, ಅದಾದ ನಂತರ ನಾವು ಮಣ್ಣ ಪರೀಕ್ಷೆಯನ್ನು ತಗಬೇಕಾಗುತ್ತದೆ. ಈಗ ಕೃಷಿಯೇತರದಲ್ಲಿ ನಾವು ಯಾವ ಥರ ಮಣ್ಣನ್ನು ಪರೀಕ್ಷೆಗೆ ಮಣ್ಣನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳೋದಾದ್ರೆ, ಫಸ್ಟಿಗೆ ನಾವು ಈಗ ಯಾವುದೇ ಒಂದು ಭೂಮಿಯಲ್ಲಿ ಫಸ್ಟ್ ನಾವು ಸಮತಟ್ಟಾದ ಜಾಗವನ್ನು ನೋಡ್ಕೊಬೇಕಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು 5 ಎಕರೆ ಜಮೀನಿದೆ ಅಂದರೆ ಒಂದೇ ಥರದ ಮಣ್ಣು ಬಂತು ಅಂದರೆ ಆ ಜಾಗದಲ್ಲಿ ನಾವು ನಿರ್ದಿಷ್ಟವಾಗಿ ಒಂದು ಮಣ್ಣು ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಸಾಕಾಗುತ್ತದೆ. ಅದೇ 5 ಎಕರೆ ಜಮೀನಲ್ಲಿ ನಮಗೆ 3-4 ತರ ವಿವಿಧ ರೀತಿಯಲ್ಲಿ ಕಂಡು ಬಂದ್ರೆ ನಾವು ಆ ಮಣ್ಣು ಪರೀಕ್ಷೆಗೆ 2-3 ಸ್ಯಾಂಪಲ್ ಗಳನ್ನ ತೆಗಿಬೇಕಾಗುತ್ತದೆ. ಈಗ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ತರದ ಮಣ್ಣು ಇದ್ರೆ ಯಾವ ರೀತಿ ತೆಗಿಬಹುದು ಅಂತ ಹೇಳ್ತೀನಿ. ಈಗ ನಾವು 5 ಎಕರೆಯಲ್ಲಿ ನಾವು ಫಸ್ಟ್ ಆ ಸುತ್ತ ನಾವು ಜಮೀನನ್ನು ಒಂದು ಕಡೆ ಒಂದು ರೌಂಡ್ ಹಾಕೊಂಡ್ಬರ್ಬೇಕಾಗುತ್ತದೆ. ಏಕೆ ಅಂದರೆ ಆದಷ್ಟು ತಗ್ಗು ಪ್ರದೇಶಗಳಲ್ಲಿ, ನೀರು ನಿಂತಿರ ಪ್ರದೇಶದಲ್ಲಿ. ಈಗ ಲಾಸ್ಟ್ ಇಯರು ನಾವು ಅಂದರೆ ಹಿಂದಿನ ವರ್ಷ ಯಾವ್ದಾದ್ರು ಗೊಬ್ಬರವನ್ನು ಆ ಜಮೀನಿಗೆ ಹಾಕಿರ್ತೀವಿ, ಆ ಜಾಗದಲ್ಲಿ ಸ್ವಲ್ಪ ತೆಗೆ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತದೆ. ಮತ್ತು ನೀರು ನಿಂತಿರ ಜಾಗದಲ್ಲಿ, ಬದುವಿನ ಪಕ್ಕದಲ್ಲಿ, ಯಾವುದಾದ್ರು ಮರದ ಕೆಳಗಡೆ ಭಾಗದಲ್ಲಿ, ಈ ಜಾಗದಲ್ಲಿ ನಾವು ಮಣ್ಣನ್ನು ತೆಗೆದುಕೊಳ್ಬಾರ್ದು. ಆದಷ್ಟು ಮಧ್ಯದ ಭಾಗದಲ್ಲಿ ಸಮವಾಗಿರಬೇಕು ಜಾಗ, ಆ ಜಾಗದಲ್ಲಿ ನಾವು ಮಣ್ಣನ್ನು ತೆಗೆದುಕೊಳ್ಬೇಕಾಗುತ್ತದೆ. ಅದನ್ನು ನಾವು ಯಾವ ರೀತಿ ಅಂದರೆ ವಿ ಆಕಾರದಲ್ಲಿ ತೆಗಿಬೇಕಾಗುತ್ತದೆ. ನಾವು ಮಣ್ಣು ಪರೀಕ್ಷೆಯನ್ನು ತಗೊಬೇಕಾಗುತ್ತದೆ. ಮತ್ತು ನಾವು ಒಂದು 8-12 ಜಾಗದಲ್ಲಿ ಮಣ್ಣನ್ನು ತೆಗಿಬೇಕಾಗುತ್ತೆ. ಒಂದು ಮಣ್ಣನ್ನು ತೆಗಿಬೇಕಾದ್ರೂ ನಾವು 12 ಜಾಗದಲ್ಲಿ ಫಸ್ಟ್ ಸಬ್ ಮಲ್ಟಿಪ್ಲಿಕೇಶನ್ ಅಂತ ತಗೊಂತೀವಿ. ಅಂದರೆ ಒಂದೇ ಬಗೆಯ ಮಣ್ಣಿನಲ್ಲಿ, ಒಂದೇ ಬಗೆಯ ಮಣ್ಣಿನಲ್ಲಿ 12 ಕಡೆ ತಗೊಬೇಕು. ಅಂದರೆ 12 ಜಾಗದಲ್ಲಿರೋದನ್ನು ನಾವು ನಿರ್ದಿಷ್ಟವಾಗಿ ತೆಗೆದುಕೊಳ್ಬೇಕಾಗ್ತದೆ ಇಲ್ಲಿ. ಆದರೆ ಒಂದು ಕಡೆ ಯಾವ ರೀತಿ ತೆಗಿಬೇಕು ಅಂದರೆ ನಾವು ವಿ ಆಕಾರದಲ್ಲಿ ತೆಗಿಬೇಕಾಗುತ್ತದೆ. ಇದಕ್ಕೆ ಬೇಕಾದಂಥ ಪರಿಕರಗಳು ಏನಂದರೆ ಗುದ್ದಲಿ ಇರ್ಬೋದು, ಸಲಾಕೆ ಇರ್ಬೋದು, ಒಂದು ಪೇಪರ್ ಶೀಟ್ ಆಗಿರ್ಬೋದು, ಆಮೇಲೆ ನಾವು ಮಣ್ಣು ಪರೀಕ್ಷೆ ತೆಗೆದುಕೊಳ್ಳುವಂಥ ಒಂದು ಬ್ಯಾಗ್, ಬಟ್ಟೆಯ ಬ್ಯಾಗನ್ನು ಸಹ ಒಂದು ತೆಗೆದುಕೊಳ್ಬೇಕಾಗ್ತದೆ. ಅದ್ರ ಮೇಲೆ ನಮಗೆ ನೀರಾಗಲಿ ಮಳೆ ಆಗದೆ ಅದನ್ನ ಎಂದರೂ ಏನಾಗದಂತ ಒಂದು ಚೀಟಿಯಲ್ಲಿ ಕವರ್ ಒಳಗಡೆ ಇದು ಇನ್ಸರ್ಟ್ ಮಾಡಿ ನಾವು ಪರೀಕ್ಷೆಗೆ ಕಳಿಸ್ಕೊಳ್ಬೇಕಾಗುತ್ತದೆ. ಅದಾದಮೇಲೆ ನೆಕ್ಸ್ಟ್ ನಾವು ಈಗ ಒಂದು ಕಡೆ ವಿ ಆಕಾರದಲ್ಲಿ ತೆಗಿತ ಅಂತೇವೆ. ಆ ವಿ ಆಕಾರದಲ್ಲಿ ಈಗ ನಾನು ಕೃಷಿಯ ಥರ ಅಂದರೆ 0-1 ಅಡಿಯವರೆಗೂ ಜಾಗದಲ್ಲಿ ನಾವು ವಿ ಆಕಾರದಲ್ಲಿ ತೆಗಿಬೇಕಾಗುತ್ತದೆ. ಗುದ್ದಲಿಯಲ್ಲಿ ಎರಡೂ ಕಡೆ ಸೈಡಲ್ಲಿ ನಾವು ವಿ ಆಕಾರ ಮಾಡಿಕೊಂಡು ಫಸ್ಟ್ ಬಂದಿದ್ದಂಥ ಮಣ್ಣನ್ನು ಎಲ್ಲ ಹೊರಗಡೆ ಹಾಕಿ ಉಳಿದನ್ನು ನಾವು ಮೇಲಿಂದ ಕೆಳಗೆ ತಳಭಾಗದವರೆಗೂ ಆ ಮಣ್ಣನ್ನು ತೆಳ್ಳಗೆ ಎರಿಬೇಕಾಗುತ್ತದೆ. ಆ ಎರೆದಿದ್ದಂಥ ಮಣ್ಣು ಮಾತ್ರ ನಾವು ಒಂದು ಕಡೆ ಬುಟ್ಟಿ ಇರ್ಬೋದು, ಇಲ್ಲ ಪೇಪರ್ ಮೇಲಾಗಲಿ ಹಾಕೋಬೋದು. ಈ ರೀತಿ ನಾವು 12 ಕಡೆ ತೆಗೆದಿದ್ದ ಮಣ್ಣನ್ನು ಒಂದು ಕಡೆ ಕ್ರೋಡೀಕರಿಸ್ಕೊಳ್ಬೇಕಾಗುತ್ತೆ. ಕ್ರೋಡೀಕರಿಸಿದ ನಂತರ ನಾವು ಆ ಮಣ್ಣನ್ನು ಸಮತಟ್ಟಾಗಿ ಮಾಡಿ ಬೇರು ಈ ಥರದ ದೊಡ್ಡ ದೊಡ್ಡ ಎಂಟೆಗಳನ್ನೆಲ್ಲ ಹೊರಗಡೆ ಹಾಕಬೇಕಾಗುತ್ತೆ. ಆದಷ್ಟು ಆ ಮಣ್ಣು ಪೌಡ್ರು ರೀತಿಯಲ್ಲಿ ನಾವು ಆ ಮಣ್ಣನ್ನು ಇಟ್ಕೊಬೇಕಾಗುತ್ತದೆ. ಆ ಮಣ್ಣು ಹಾಕೊಂಡಿದ್ದ ಕಡೆ ಅದನ್ನು 4 ಭಾಗ ಮಾಡ್ಕೊಂಡು ಇದು ಏನಕ್ಕೆ ಮಾಡಬೇಕಾಗ್ತದೆ ಈ ರೀತಿ ಅಂತ ಅಂದರೆ ಇದ್ರ ನಮಗೆ ಆ ಮಣ್ಣು ಮಿಶ್ರಿತ ಮಿಶ್ರಣಗೊಳಿಸ್ಬೇಕು. 12 ಕಡೆ ತೆಗೆದ ಮಣ್ಣನ್ನು ಎಲ್ಲ ನಮಗೆ ಅಂಶಗಳು ಪೋಷಕಾಂಶಗಳು ಏನು ಸಿಗುತ್ತೆ ಅನ್ನೋದು, ಯಾಕೆಂದರೆ ಈ ಒಂದೊಂದು ಕಡೆ ಮಿಸ್ ಆಗಿ ಯಾವುದೋ ಒಂದು ಕಂಟೆಂಟ್ ಜಾಸ್ತಿ ಆಗ್ಬೋದು, ಇಲ್ಲ ಒಂದು ಪೋಷಕಾಂಶ ಜಾಸ್ತಿ ಇರ್ಬೋದು. ಆದ ರೀತಿಯಲ್ಲಿ ಎಲ್ಲ ಮಣ್ಣನ್ನು ಮಿಕ್ಸ್ ಮಾಡಿ ಆ ಸಮತಟ್ಟು ಮಾಡಿದಾಗ ಮಾತ್ರ ಆ ಮಣ್ಣು ಕ್ರೋಡೀಕರಿ ಮಿಶ್ರಣವಾಗಿರ್ತದೆ. ಅದಕ್ಕೆ ನಮಗೆ ಅಂದರೆ ಅವರೇಜ್ ಸಮತಟ್ಟಾದ ಒಂದು ಇದು ರಿಸಲ್ಟು ಸಹ ಸಿಗುತ್ತೆ ಅದರಲ್ಲಿ. ಅದಾದ ನಂತರ 4 ಭಾಗವನ್ನಾಗಿ ಮಾಡಿ ಅದರಲ್ಲಿ ಮತ್ತೆ ನಾವು ಅದರಲ್ಲಿ 2 ಭಾಗವನ್ನು ಹೊರಗಡೆ ಹಾಕಬೇಕು, ಮತ್ತೆ ಕ್ರೋಡೀಕರಿಸಬೇಕು. ಮತ್ತೆ ಕ್ರೋಡೀಕರಿಸಿದ ನಂತರ ಮತ್ತೆ ಆ ಭಾಗನ ಆಪೋಸಿಟಲ್ಲಿ ಈಗ 1-3 ಭಾಗವನ್ನು ತೆಗೆದಿದ್ರೆ ನಾವು 2 ಮತ್ತು 4 ಭಾಗವನ್ನು ನೆಕ್ಸ್ಟು ತೆಗಿಬೇಕಾಗುತ್ತೆ. ಈ ರೀತಿ ನಾವು ಆ ಮಣ್ಣನ್ನು ಒಂದು 1/4 ಕೆಜಿಯಿಂದ 3/4 ಕೆಜಿವರೆಗೂ ನಾವು ಆ ಮಣ್ಣನ್ನು ಆ ರೀತಿ ದುಂಡಾಕಾರವಾಗಿ ಮಾಡಿ ಆ ಥರ ಮಿಶ್ರಣ ಮಾಡಬೇಕು. ಅದಾದ ನಂತರ ಉಳಿದ ಮಣ್ಣನ್ನು ನಾವು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಆಗಿರ್ಬೋದು, ಇಲ್ಲ ಬಟ್ಟೆ ಬ್ಯಾಗಲ್ಲಿ ನಾವು ಅದನ್ನು ಮಿಶ್ರಣ ಮಾಡಿ ಹಾಕಿ ಅದಕ್ಕೊಂದು ನಾವು ಒಳಗಡೆ ಚೀಟಿ ಅಂತ ನಮ್ಮ ರೈತರ ನಮ್ದು ಇದೇ ನಮ್ಮದು ಸ್ಯಾಂಪಲ್ಲು ನಮ್ಮ ಜಮೀನಿಂದು ಅಂದ ಫಸ್ಟು ಆ ರೈತರ ವಿಳಾಸ ಪರ್ಮನೆಂಟ್ ಅಡ್ರೆಸ್ಸು ಸರ್ವೆ ನಂಬರ್ ಆಗಿರ್ಬೋದು ಊರು ತಾಲೂಕು ಗ್ರಾಮ ಹೋಬಳಿ ಇದನ್ನೆಲ್ಲನು ಅದರಲ್ಲಿ ನಿಗದಿಪಡಿಸಿ ಅದನ್ನು ನಮ್ಮ ಹತ್ತಿರದ ಕೃಷಿ ಇಲಾಖೆ ಆಗಿರ್ಬೋದು, ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದನೂ ಕೃಷಿ ವಿಜ್ಞಾನ ಕೇಂದ್ರ ಇದ್ದಾವೆ, ನಾವು ಅಲ್ಲಾರೂ ನೀಡ್ಬೋದು. ಅಲ್ಲೂ ಒಂದು ಸ್ಯಾಂಪಲ್ಲಿಗೆ ರೈತರಿಗೆ ಅಂತ 200 ರೂಪಾಯಿ ಅಂತ ಮಾಡಿದ್ದಾರೆ. ನಿಮಗೆ ಎಲ್ಲ 17-18 ಪೋಷಕಾಂಶಗಳು ಬೇಕು ಅಂದರೆ 500 ರೂಪಾಯಿ ಮಾಡಿರ್ಬೋದು, ಆ ಜಾಗದಲ್ಲಿ ಕೊಡ್ಬೋದು. ಇಲ್ಲ ಅಂದರೆ ನಮ್ಮ ಕೃಷಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರ್ತವೆ, ಆ ಡಿಪಾರ್ಟ್ಮೆಂಟಲ್ಲೂ ಸಹ ಡಿಸ್ಟಿಕ್ಕಿಗೆ ಒಂದೊಂದು ಸಾಯಿಲ್ ಟೆಸ್ಟ್ ಲ್ಯಾಬೊರೇಟ್ರಿ ಅಂತ ಇದ್ದಾವೆ, ಅಲ್ಲಾದರೂ ನೀಡ್ಬೋದು ನಾವು. ಇದು ಕೊಟ್ಟ ನಿಮಗೆ ಒಂದು 10-15 ದಿನದಲ್ಲಿರ್ಬೋದು ನಿಮಗೆ ಮಣ್ಣಿನ ಹಾಗೆ ಮಾದರಿ ನಿಮಗೆ ಏನೇನಿದೆ ಎಷ್ಟೆಷ್ಟಿದೆ ಅಂತ ಸಿಗುತ್ತೆ. ಆ ಮಣ್ಣು ಮಾದರಿಯಲ್ಲಿ ನಿಮಗೆ ಕೊಟ್ಟರೆ ಫಸ್ಟಿಗೆ ಗೊತ್ತಿರಲ್ಲ ಅದರಲ್ಲಿ ಏನೇನಿದೆ ಅಂತ. ಅದರಲ್ಲಿ ನಮಗೆ 18 ಪೋಷಕಾಂಶಗಳು ಇರ್ತವೆ. ಅದರಲ್ಲಿ ನಮಗೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಮಣ್ಣು ಇದರಲ್ಲಿ ಆರೋಗ್ಯವಾಗಿದೆಯೋ ಇಲ್ಲ ಅನ್ನೋದಕ್ಕೆ ನಮಗೆ ಮುಖ್ಯವಾಗಿ ಈಗ ನಾವು ರಸಸಾರ ಅಂತ ಕರಿತೀವಿ ಒಂದನೇದಾಗಿ, ಅದನ್ನು ನೆಕ್ಸ್ಟ್ 2ನೇದಾಗಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಅಂತೀವಿ, 3ನೇದಾಗಿ ಸಾವಯವ ಇಂಗಾಲ. ಇದು ನಮಗೆ ಬಹುಮುಖ್ಯವಾದ ಈ ಮಣ್ಣಿನಲ್ಲಿ ನಮಗೆ ಇದರ ಮೇಲೆ ನಿಂತಿರುತ್ತೆ ನಮ್ಮ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಬೆಳೆಯ ಇಳುವರಿ ಆಗಿರ್ಬೋದು ನಾವು ಇದರಲ್ಲಿ ನೋಡ್ಬೋದು ಮುಖ್ಯವಾಗಿ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾವಯವ ಇಂಗಾಲ ಎಲ್ಲ ರೈತರ ಜಮೀನಲ್ಲಿ ತುಂಬ ಕಡಿಮೆ ಆಗ್ತದೆ. ಯಾಕೆ ಅಂದರೆ ಒಂದು ನಾವು ಕಮರ್ಷಿಯಲ್ ಪರ್ಪಸ್ ಆಗಿ ಮಾಡ್ಕೊಂಡಿರ್ಬೋದು, ಯಾಕೆ ಅಂದರೆ ನಾವು ಗೊಬ್ಬರವನ್ನು ನಾವು ಹೊರಗಡೆ ತೋಟಗಾರಿಕೆಗೆ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಮಾರುತ್ತಿರೋದ್ರಿಂದ ಇರ್ಬೋದು, ಇಲ್ಲ ನಾವು ಅಡಿಕೆ ಅಂತ ಬೆಳೆಗಳ 50 ದಿನಗಳ ಬೆಳ್ಕೊಂಡಿದ್ದೀವಿ, ನಾವು ತಿನ್ನುವಂಥ ಆಹಾರಕ್ಕೆ ಬಿಟ್ಟು ನಾವು ಕಮರ್ಷಿಯಲ್ ಕ್ರಾಪಿಗೋಸ್ಕರ ನಾವು ನಮ್ಮ ಸಾವಯವ ಗೊಬ್ಬರವನ್ನು ಮಾರ್ಕೊತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಆದಷ್ಟು ದಿನದಿಂದ ದಿನನಿತ್ಯಕ್ಕೆ ನಾವು ನಮ್ಮ ಜಮೀನಿನಲ್ಲಿ ಸಾವಯವ ಇಂಗಾಲವನ್ನು ಕಡಿಮೆ ಮಾಡ್ಕೊಳ್ತಿದ್ದೇವೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವು ಏನು ಬೆಳಿತೀವೋ ಆ ಇದಕ್ಕೆ ಬೆಳೆಗಳಿಗೆ ಮಾತ್ರ ಸಾವಯವ ಗೊಬ್ಬರವನ್ನು ನೀವು ಫಸ್ಟ್ ನೀಡಿರಿ, ತದನಂತರ ನಿಮಗೆ ಹೆಚ್ಚಾದಲ್ಲಿ ನೀವು ತೋಟಗಾರಿಕಾ ಬೆಳೆಗಳಿಗೆ ಕೊಡ್ರಿ ಅಂತ ಕೇಳ್ಕೊಂತೀನಿ. ಇದಲ್ಲದೆ ನೆಕ್ಸ್ಟ್ ಸಾವಯವ ಇಂಗಾಲ ಮೇಲೆ ನಮಗೆ ಮುಖ್ಯವಾಗಿ 17 ಪೋಷಕಾಂಶಗಳು ಬರ್ತವೆ ಅಂತ ಹೇಳಿದೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಕಾರ್ಬನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇವು 3 ಬಹುಮುಖ್ಯವಾದವು. ಇವು ನಮಗೆ ನೈಸರ್ಗಿಕವಾಗಿ ಸಿಗುವಂಥದ್ದು, ನೀರಿನಲ್ಲೇ ಇರ್ಬೋದು ಇಲ್ಲ ವಾತಾವರಣದಲ್ಲಾಗಿರ್ಬೋದು, ಇವು ಮುಖ್ಯವಾಗಿ ಸಿಗುತ್ತದೆ. ಆದರೆ ಇದರ ನೆಕ್ಸ್ಟ್ ಬಹುಮುಖ್ಯವಾದವು ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಇವು ಬಹುಮುಖ್ಯವಾದವು. ಇವನ್ನು ನಾವು ಗೊಬ್ಬರ ರೀತಿಯಲ್ಲಿ ಜಮೀನಿಗೆ ನೀಡ್ತೀವಿ. ಅದ ನಂತರ ನೆಕ್ಸ್ಟು ಪ್ರಧಾನ ಪೋಷಕಾಂಶಗಳು ಅಂತ ಬರ್ತವೆ. ಅದು ಯಾವುದಿರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಸಲ್ಫೇಟ್ ಇರ್ಬೋದು. ಲಘು ಪೋಷಕಾಂಶಗಳು ಅಂತ ಬರ್ತವೆ 7. ಅವ್ಯಾವು ಅಂದರೆ ಐರನ್ ಆಗಿರ್ಬೋದು, ಅಂದರೆ ಕಬ್ಬಿಣ, ಕಾಪರು, ಸಿಲಿಕಾನು, ನಿಕ್ಕಲ್ಲು, ಮತ್ತು ಮ್ಯಾಂಗ್ನೀಸು, ಜಿಂಕು, ಬೋರಾನು, ಮಾಲಿಬ್ದಿನಮು, ಇವು ಒಟ್ಟು 7 ಲಘು ಪೋಷಕಾಂಶಗಳು ಸಿಗ್ತವೆ. ಸೊ ಇವು ಸಹ ನಮಗೆ ಇವತ್ತಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಇವು ಕಡಿಮೆ ಆಗ್ತಾ ಬರ್ತದೆ, ಕೊರತೆ ಆಗ್ತಾ ಇದೆ. ಸೊ ಇದು ಈ ನಿಟ್ಟಿನಲ್ಲಿ ಇದನ್ನು ಸಹ ನಾವು ಮಣ್ಣಿನಲ್ಲಿ ಸಾವಯವ ಗೊಬ್ಬರ ಕೊಟ್ಟದಲ್ಲಿ ಮಾತ್ರ ಇವು ಮಣ್ಣಿನಲ್ಲಿ ನಾವು ಹೆಚ್ಚುಗೊಳಿಸ್ಬೋದು ಇಲ್ಲ ವೃದ್ಧಿಗೊಳಿಸ್ಬೋದು ಅಂತ ಹೇಳ್ತೀನಿ. ಸರ್, ಈಗ ನೀವು ಹೇಳಿದ್ರ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಒಂದು ಮಣ್ಣು ಪರೀಕ್ಷೆಗೆ ಸೂಕ್ತವಾದ ಒಂದು ಕಾಲ ಅಂತ ಹೇಳಿದ್ರ, ಅಂದ್ರೆ ವರ್ಷದ ಉಳಿದ ತಿಂಗಳುಗಳಲ್ಲಿ ಮಳೆಗಾಲದಲ್ಲಿ ಆಗಿರ್ಬೋದು ಚಳಿಗಾಲದಲ್ಲಿ ಆಗಿರ್ಬೋದು ಮಣ್ಣು ಪರೀಕ್ಷೆಗೆ ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಸರ್, ಇದು ಸೂಕ್ತವಲ್ಲ ಅನ್ನೋದಕ್ಕಿಂತ ಮುಂಚೆ ನಾವಿಲ್ಲಿ ಏನಂತ ಅಂದ್ರೆ, ಮಣ್ಣು ಆ ಟೈಮಲ್ಲಿ ಮಾತ್ರ ಅಂದ್ರೆ ಆ ವೇಳೆಯಲ್ಲಿ ಮಾತ್ರ ನಮ್ಮ ಜಮೀನು ಖಾಲಿ ಇರುತ್ತದೆ. ಬೇರೆ ಇನ್ನು ನೀವು ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲ ಬಂತು ಅಂತ ಕೂಡ ಜೂನು ಇಲ್ಲ ಮೇ ಎಂಡಿಗೆ ಅಲ್ಲೇ ಬಿತ್ತನೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಆ ಬಿತ್ತನೆ ಮಾಡಿದ ನಂತರ ಆ ಮಧ್ಯದಲ್ಲಿ ತೆಗಿಯಕ್ಕಾಗಿರ್ಬೋದು, ಸಾಲುಗಳು ಇಲ್ಲ ಗಿಡಗಳಿಗೆ ತೊಂದರೆ ಆಗಿರ್ಬೋದು, ಆ ಟೈಮಲ್ಲಿ ಈ ತರ ಎಲ್ಲ ಅನಾನುಕೂಲ ಆಗೋದ್ರಿಂದ ನಾವು ಈ ಟೈಮಲ್ಲಿ ಬಹು ಸೂಕ್ತ ಅಂತ ನಾವಿಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಸರ್, ಈಗ ನೀವೊಂದು ಮಾತಾಡಿದ್ರ ಬದುಗಳ ಅಕ್ಕಪಕ್ಕ ಗಿಡದ ಮರದ ಕೆಳಗೆ ಇಲ್ಲಿ ಮಣ್ಣು ಪರೀಕ್ಷೆಗೆ ಮಣ್ಣನ್ನು ತೆಗಿಬಾರ್ದು ಅಂತ ಹೇಳಿದ್ರ, ಏಕೆ ತೆಗಿಬಾರ್ದು? ಸರ್, ಈಗ ಮರದ ಕೆಳಗಡೆ ಅಂತ ಹೇಳಿದೆ, ಈಗ ಹೊಂಗೆ ಮರ ಇತ್ತು ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಆ ಹೊಂಗೆ ಮರ ಈಗ ಈ ಟೈಮಲ್ಲಿ ಎಲ್ಲ ಎಲೆಗಳು ಕೆಳಗಡೆ ಉದುರುತ್ತಾ ಇರ್ತವೆ. ಸೊ ಅದು ಏನಾಗುತ್ತೆ ಅಂದರೆ ಅದಕ್ಕೆ ಮಳೆಯಿಂದ ಆಗಿರ್ಬೋದು ಇದೆಲ್ಲ ಬಂದ್ಬಿಟ್ಟು ಅದು ಮಣ್ಣು ಅಲ್ಲೇ ಕೊಳೆಯೋಕೆ ಸ್ಟಾರ್ಟ್ ಮಾಡುತ್ತೆ, ಆ ಎಲೆಗಳು ಎಲ್ಲ. ಆ ಕೊಳೆದಂಥ ಜಾಗದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸಾವಯವಂಗಲ ಆಲ್ರೆಡಿ ಇದ್ದೇ ಇರುತ್ತೆ, ಅಂದರೆ ಆ ಮರದ ಸುತ್ತಳತೆಯಲ್ಲಿ ಮಾತ್ರ ಮಣ್ಣಲ್ಲಿ ಸಾವಯವಂಗಲ ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ಹೊರಗಡೆ ಬಂದರೆ ಆಟೋಮೆಟಿಕಲಿ ಆ ಮಣ್ಣಲ್ಲಿ ಸಾವಯವ ಇಂಗಾಲ ಇರೋದಿಲ್ಲ. ನಿಮಗೆ ಏನಕ್ಕಂದ್ರೆ ನೀವು ಅದೊಂದು ನೀಡ್ಕೊಂಡು ನೀವು ಉಳಿದ ಜಮೀನಿಗೆ ನೀವು ಗೊಬ್ಬರ ನೀಡಲ್ಲ. ಸೊ ಆವಾಗ ಅಲ್ಟಿಮೇಟ ನಿಮಗೆ ಏನಾಗುತ್ತೆ, ರಿಸಲ್ಟ್ ಆ ಮಣ್ಣಿನಲ್ಲಿ ಚೆನ್ನಾಗಿರುತ್ತೆ, ಇನ್ನೊಂದು ಪಕ್ಕದಲ್ಲಿ ಚೆನ್ನಾಗಿರಲ್ಲ. ಸೊ ನಿಮಗೆ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಅದೇನಂದ್ರೆ ನಾವು ಅದನ್ನು ಪರೀಕ್ಷೆ ಮಾಡಿದಾಗಲೇ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಮಗೆ ಅದು ಯಾವುದೇ ರೀತಿಯಲ್ಲಿ ಮಣ್ಣು ನೋಡಿದ್ರೆ ಏನು ಗೊತ್ತಾಗಲ್ಲ. ಸೊ ಈ ಉದ್ದೇಶದಿಂದ ನಾವು ಆದಷ್ಟು ತಡೆಗಟ್ಟಬೇಕು. ಈಗ ನೀರು ನಿಂತಿರುತ್ತೆ, ನೀರು ನಿಂತಿರೋ ಜಾಗದಲ್ಲಿ ಮಣ್ಣಿನಲ್ಲಿ ಲೀಚಿಂಗ್ ಆಗಿರ್ಬೋದು, ವೊಲಟಿಲೈಸೇಷನ್ ಆಗಿರ್ಬೋದು, ಈ ರೀತಿ ತುಂಬಾ ಅನಾನುಕೂಲಗಳಾಗಿರ್ತಾವೆ. ಸೊ ಈ ಉದ್ದೇಶದಿಂದ ಇವನ್ನೆಲ್ಲ ಸ್ವಲ್ಪ ತಡೆಗಟ್ಟಬೇಕು ಅಂತ ಹೇಳ್ತೀವಿ. ಸರ್, ಇಲ್ಲೇ ತನಕ ಈ ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ, ಈಗ ನೀರು ಪರೀಕ್ಷೆ ಮಹತ್ವದ ಬಗ್ಗೆ ನಮ್ಮ ಕೃಷಿಕರಿಗೆ ಹೆಚ್ಚಿನ ಮಾಹಿತಿ ತಿಳಿಸಿಕೊಡಿ ಸರ್. ಸರ್, ಮಣ್ಣು ಯಾವ್ದು ರೀತಿ ನಮಗೆ ಬಹುಮುಖ್ಯವಾದದ್ದು, ಅದರಲ್ಲಿ ನೀರು ಸಹ ನಮಗೆ ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ನೀರಿನಲ್ಲಿ ನೋಡ್ಲಿಕ್ಕೆ ಫಿಲ್ಟರ್ ಟೈಪ್ ಇರುತ್ತೆ, ಬಟ್ ಒಳಗಡೆ ಅದನ್ನ ನಾವು ನೀರನ್ನು ಪರೀಕ್ಷೆ ಮಾಡಿದಾಗಲೇ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ, ಈಗ ಸೋಡಿಯಂ ಕಂಟೆಂಟ್ ಜಾಸ್ತಿ ಇದೆಯೋ. ಈಗ ನಿಮಗೆಲ್ಲ ಇತ್ತೀಚಿನ ದಿನಗಳಿಗೆ ಗೊತ್ತಿದೆ, ಈಗ ನೋಡ್ರಿ ಕೆಲವು ಹಳ್ಳಿಗಳಲ್ಲಿ ಆಗಿರ್ಬೋದು, ಈ ಮೈನ್ಸ್ ಜಾಗದಲ್ಲಿರ್ಬೋದು, ಆ ಕುಡಿದ ನೀರನ್ನು ಹಲ್ಲುಗಳಲ್ಲಿ ನಿಮಗೆ ಆಲ್ರೆಡಿ ರಿಸಲ್ಟ್ ಗೊತ್ತಾಗಿರುತ್ತೆ, ಖನಿಜಗಳು ಏನಾಗಿದೆ, ಹೆಚ್ಚಿದೆ, ಯಾವುದಿದೆ, ಕಡಿಮೆ ಇದೆ ಅಂತ. ಸೊ ಈ ನಿಟ್ಟಿನಲ್ಲಿ ನಿಮಗೆ ನಮಗಿಲ್ಲೇ ನಾವು ನೋಡೋದ್ರಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಬೆಳೆಗಳಿಗೂ ಅವು ಮಾತಾಡಲ್ಲ. ಈಗ ನಾವು ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ, ತಿಳ್ಕೊಂತೀವಿ, ಮಾತಾಡ್ತೀವಿ, ಬಟ್ ಗಿಡಗಳು ನಮಗೆ ಏನು ರಿಯಾಕ್ಷನ್ ಕೊಡಲ್ಲ. ಬಟ್ ಆದರೆ ಅದ್ರ ಬೆಳವಣಿಗೆಯಲ್ಲಿ ನಮಗೆ ರಿಸಲ್ಟ್ ಕೊಡ್ತಾವೆ. ಸೊ ಈ ರೀತಿ ಇರುತ್ತೆ, ಅದಕ್ಕೆ ನಾವು ನೀರಿಗೂ ಸಹ ಮಹತ್ವವನ್ನು ನೀಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ. ಸೊ ನೀರಿನ ಪರೀಕ್ಷೆ ಯಾವ ರೀತಿ ಮಾಡಬೇಕಾಗುತ್ತೆ ಅಂದರೆ, ಈಗ ನೀವು ಯಾವುದೇ ಬೋರಿನಲ್ಲಿ ಇರ್ಬೋದು, ಈಗ ಸಾಮಾನ್ಯವಾಗಿ ಈಗ ಚಾನಲ್ ಆಗಿರ್ಬೋದು ಇಲ್ಲ ಡ್ಯಾಮ್ ನೀರಾಗಿರ್ಬೋದು, ಯಾಕೆಂದರೆ ಅದು ನಮಗೆ ಮಳೆಯಿಂದ ಬಂದು ಕ್ರೋಢೀಕರಿಸ್ಕೊಂಡಿರ್ತೀವಿ. ಸೊ ಅದರಲ್ಲಿ ನಮಗೆ ಯಾವುದೇ ಆ ರೀತಿಯಲ್ಲೇ ಆಗಿರ್ಬೋದು, ನಮಗೆ ಆ್ಯಕ್ಚುಲಿ ಇನ್ನೊಂದು ಏನಿರ್ಬೇಕು ಅಂದರೆ ಮಳೆ ನೀರು ಬಂದು ಡೈರೆಕ್ಟ್ ಅದು ನಾವು ಮಿನರಲ್ ವಾಟರ್ ಅಂತ ಕರಿತೀವಿ ಅದನ್ನು. ಅದರಲ್ಲಿ ಯಾವುದೇ ಕಲುಷಿತ ಆಗಲಿ ಇನ್ನೊಂದಾಗಲಿ ಖನಿಜ ಅಂಶ ಆಗಲಿ ಯಾವುದೂ ಇರೋಲ್ಲ, ಪ್ಯೂರ್ ಮಿನರಲ್ ವಾಟರ್ ಅಂತ ಕರಿತೀವಿ ಅದನ್ನು. ಸೊ ಅದೇ ರೀತಿಯಲ್ಲಿ ನಾವು ಮಣ್ಣಿನಲ್ಲಿ ಆಗದಂಥ ಕೆಲವು ಖನಿಜಗಳು ಹೆಚ್ಚಾಗಿ ಆ ಮಣ್ಣಿನಲ್ಲಿ ಈಗ ಸಾಲ್ಟ್ ಕಂಟೆಂಟ್ ಅಂತ ಕರಿತೀವಿ, ಲವಣಾಂಶಗಳು ಹೆಚ್ಚಾಗಿ ಗಿಡದಲ್ಲಿ ಯಾವ್ಯಾವುದು ಬೆಳೆಗಳಿಗೆ ಎಷ್ಟೆಷ್ಟು ಖನಿಜಾಂಶಗಳು ಲವಣಾಂಶಗಳು ಬೇಕೋ ಅಷ್ಟೇ ಬೇಕೋ, ಅದಕ್ಕಿಂತ ಜಾಸ್ತಿ ಆದರೆ ಮಣ್ಣಿನಲ್ಲಿ ಅಂದರೆ ಬೆಳೆಗಳಿಗೆ ಏನಾಗುತ್ತೆ ಅಂದರೆ ಕುಂಠಿತಗೊಳ್ಳುತ್ತೆ. ಅತಿ ಹೆಚ್ಚಾದ್ರೂ ಇರ್ಬೋದು, ಅತಿ ಕಡಿಮೆ ಆದರೂ ಆಗುತ್ತೆ, ಆ ಗಿಡಗಳು ನಮಗೆ ಲಕ್ಷಣಗಳನ್ನು ತೋರಿಸ್ತವೆ. ಸೊ ಈ ರೀತಿ ನಾವು ಇದಕ್ಕೆ ನಾವು ನೀರಿನ ಪರೀಕ್ಷೆನೂ ಸಹ ಮಾಡಿಸ್ಬೇಕಾಗುತ್ತೆ ಇಲ್ಲಿ. ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ನಮಗೆ ಬೋರ್ವೆಲ್ ನೀರು ತೆಗೆಸ್ತೀವಿ, ಆ ಬೋರ್ವೆಲ್ ನೀರಿನಲ್ಲಿ ಯಾವ ರೀತಿ ನಾವು ನೀರನ್ನು ತೆಗಿಬೇಕು ಅಂದರೆ, ಬೋರ್ವೆಲ್ ಸ್ಟಾರ್ಟ್ ಆಗಿ ಬೋರ್ವೆಲ್ ಅಂದರೆ ಕೊಳವೆ ಬಾವಿ ನಾವು ಸ್ಟಾರ್ಟ್ ಮಾಡಿ ಒಂದು ಗಂಟೆ ಆದಮೇಲೆ ನಾವು ಒಂದು ಅರ್ಧ ಲೀಟ್ರ್ ಬಾಟ್ಲಲ್ಲಿ, ವಾಟರ್ ಬಾಟ್ಲ್ ಆಗಿರ್ಬೋದು, ಇನ್ನೊಂದು ಕವರ್ ಗಿವರೆಲ್ಲ ತಗೊಳಕ್ಕಾಗಲ್ಲ ಇಲ್ಲಿ, ಯಾಕೆಂದರೆ ಮತ್ತೆ ಅಲ್ಲಿ ಯಾವುದಾದ್ರು ಕಂಟೆಂಟ್ ಒಳಗಡೆ ಮಿಕ್ಸ್ ಆಗಿರ್ಬೋದು, ಆದರೆ ವಾಟರ್ ಪ್ಲಾಸ್ಟಿಕ್ ವಾಟರ್ ಬಾಟ್ಲಲ್ಲೇ ತಾಳ್ರಿ ತಗೊಂಡು, ಆ ನೀರನ್ನು ನಾವು 5-6 ಸಲ ತೊಳಿಬೇಕು ಅದೇ ನೀರಲ್ಲಿ. ಯಾಕೆಂದರೆ ಮುಂಚೆ ನಾವು ಆ ನೀರು ಯೂಸ್ ಮಾಡಿರ್ಬೋದು ಇನ್ನೊಂದಾಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಅದನ್ನು ನಾವು ಇಂಗ್ಲೀಷ್ ರಿನ್ಸ್ ಅಂತ ಕರಿತೀವಿ. ಆ ಬಾಟ್ಲನ್ನು ರಿನ್ಸ್ ಮಾಡಬೇಕು, ಅದೇ ನೀರನ್ನು ತುಂಬಬೇಕು ಮತ್ತು ಚೆಲ್ಲಬೇಕು. ಒಂದು 5-6 ಸಲ ಮಾಡಿದಾಗ ಅದರಲ್ಲಿರೋ ಎಲ್ಲ ಇದನ್ನು ಹೊರಗಡೆ ಹಾಕ್ತೀವಿ. ಆಮೇಲೆ ಆ 1/2 ಲೀಟ್ರನ್ನು ನಾವು ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ಆ ಬಾಟ್ಲನ್ನು ನಾವು ಇದೇ ರೀತಿ ಮಣ್ಣು ಪರೀಕ್ಷೆ ಯಾವುದೇ ರೀತಿ ನಿರ್ದಿಷ್ಟವಾಗಿ ನಮ್ಮ ಲ್ಯಾಂಡ್ ಮಾರ್ಕ್ನ ನಾವು ಅಡ್ರೆಸ್ ಬರಿತೀವೋ ಅದೇ ರೀತಿ ನೀವು ಆ ಬಾಟಲ್ ಮೇಲೆ ರೈತರ ಹೆಸರು ಇರ್ಬೋದು, ಸರ್ವೆ ನಂಬರ್ ಇರ್ಬೋದು, ನಿಮ್ಮ ಭೂಮಿಯಲ್ಲಿ ಏನು ನಿಮ್ಮದು ಸ್ವತ್ತು ಏನಿದೆಯೋ ಅದನ್ನು ಎಲ್ಲ ನಾವು ನಿರ್ದಿಷ್ಟವಾಗಿ ಅದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಅದನ್ನು ತಿಳಿಸಿದ ನಂತರ ನೀವು ಮಾಮೂಲಿ ಹೆಂಗೆ ಮಣ್ಣು ಪರೀಕ್ಷೆಗೆ ಯಾವ ಥರ ನೀವು ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇಲ್ಲ ನಮ್ಮ ಸಾಯಿಲ್ ಟೆಸ್ಟ್ ಲ್ಯಾಬೊರೇಟರಿ ಡಿಪಾರ್ಟ್ಮೆಂಟಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರದ್ದು ಅವ್ರದ್ದು ಇರುತ್ತೆ, ಅಲ್ಲೂ ಕೊಟ್ಟರು ಸಹ ನಿಮಗೆ ಅದರಲ್ಲಿ ಏನೇನು ಕೊರತೆಗಳಿದೆ, ಯಾವ್ಯಾವ ಖನಿಜಾಂಶಗಳು ಹೆಚ್ಚಾಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಇದನ್ನು ಕೊಟ್ಟು ನೀವು ಒಂದು ಅಂದರೆ ನೀವು ಇಮಿಡಿಯೇಟಾಗಿ ಕೊಡಬೇಕು. ಈಗ ಇವತ್ತು ತೆಗೆದಿರಾ ಅಂದರೆ ಇವತ್ತು ಸಂಜೆ ಒಳಗೆ ನೀವು ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು. ಯಾಕೆಂದರೆ ಆ ನೀರನ್ನು ಮತ್ತೆ ನೀವು ಕುತ್ಕೊಂಡ್ರೆ ಪಾಚಿ ಗಿಚ್ಚಿ ಎಲ್ಲ ಬಿಡಿದ್ರೆ ನಿಮ್ಗೆ ಆ ನೀರಿನಲ್ಲಿ ತುಂಬ ವೇರಿಯೇಷನ್ ಇರ್ತಾವೆ. ಸೊ ಹೀಗಾಗಿ ನೀವು ಒಂದೇ ದಿನದಲ್ಲೇ ಕೊಡಬೇಕಾಗುತ್ತೆ. ಮಣ್ಣಾದರೆ ಯಾವ ಬೇಕಾದರೂ ಕೊಡಬೇಕು, ಮಣ್ಣಲ್ಲಿ ತೆಗೆದು ಒಂದು ವೀಕ್ ಒಳಗೆ 7 ದಿನದೊಳಗೆ ಕೊಡಬೇಕಾಗುತ್ತೆ ಸರ್. ಅದೇ ನೀರಿನ ಹಂಗೆ ಆಗಲ್ಲ ಸರ್. ಈಗ ಕೊಳವೆ ಬಾವಿಯಿಂದ ನಾವು ನೀರು ಪರೀಕ್ಷೆ ಮಾಡಿಸ್ಬೇಕಂತಂದ್ರೆ ಸ್ಟಾಕ್ ನೀರು ಕೊಡಬಾರ್ದು ಅಂದರೆ ಒಂದು 1/2 ಗಂಟೆ ನೀರನ್ನು ಬೇರೆ ಕಡೆ ಆನ್ ಮಾಡಿ ಕೈಬಿಟ್ಟು ಆಮೇಲೆ ಆ ನೀರನ್ನು ಶೇಖರಣೆ ಮಾಡಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅದನ್ನು ಪರೀಕ್ಷೆಗೆ ಕೊಡಬೇಕಾಗುತ್ತಲ್ವ? ಖಂಡಿತ ಸರ್, ಈ ರೀತಿ ಕೊಟ್ಟರಲ್ಲಿ ಮಾತ್ರ ನಿಮಗೆ ನಿರ್ದಿಷ್ಟವಾದ ನಿಮಗೆ ಉತ್ತಮ ಫಲಿತಾಂಶಗಳು ನಿಮಗೆ ಸಿಗುತ್ತದೆ. ಸರ್, ಇತ್ತೀಚೆಗೆ ನಮ್ಮ ಕೃಷಿಕರ ಒಂದು ಮಾತು ಇದೆ, ಈಗ ಭೂಮಿಯಲ್ಲಿ ಆಳ ಹೋದಂಗೆಲ್ಲ ನೀರು, ಆ ನೀರಿನ ಒಂದು ಗುಣಮಟ್ಟ ಹಾಳಾಗುತ್ತೆ, ಅದು ನೀರಲ್ಲ ಕಲ್ಲಿನ ರಸ ಅಂತ ಹೇಳ್ತಾರೆ ಸರ್. ಅಂದ್ರೆ ಅಂತರ್ಜಲ ಭೂಮಿಯ ಮೇಲ್ಮಟ್ಟಕ್ಕೆ ಬಂದಂಗೆಲ್ಲ ನೀರಿನ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಹೌದು ಸರ್, ಯಾಕೆ ಅಂದ್ರೆ ಇಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ಇಂಡಸ್ಟ್ರಿಗಳಲ್ಲೆಲ್ಲ ಆಗಿರ್ಬೋದು, ಮತ್ತೆ ನಾವು ಹಾಕುವ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಅದು ನಾವು ಹಾಕಿದ ಮಳೆಯಲ್ಲಿ ನಾವು ಇಂಗುವಿಕೆ ಅಂತ ಅಂತೀವಲ್ಲ, ಈ ಇಂಗುವಿಕೆಯಲ್ಲಿ ಆ ಬಂದಿರೋಂತಹ ಸಾರಾಂಶವೆಲ್ಲ ಆ ಭೂಮಿ ಒಳಗಡೆ ಇಳಿತಾ ಹೋಗುತ್ತೆ ಸರ್. ಸೊ ಇದರಲ್ಲಿ ನಮಗೆ ಈ ರೀತಿ ಎಲ್ಲ ಮಾಡಿದಾಗಲೇ ನಮಗೆ ಅದೆಲ್ಲ ಮಣ್ಣಿನಲ್ಲಿ ಸಾರ ಇದನ್ನು ಜಾಸ್ತಿ ಆಗ್ತಾ ಬರ್ತಾವೆ. ಒಟ್ಟಾರೆ ಇವತ್ತಿನ ದಿನಗಳಲ್ಲಿ ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡಿಸಿ ನಂತರದಲ್ಲಿ ನಾವು ಈ ಒಂದು ಕೃಷಿ ಬದುಕನ್ನು ಮುಂದುವರಿಸಬೇಕು ಅಂತ ಹೇಳ್ತೀರಾ? ಖಂಡಿತ ಸರ್, ಇಲ್ಲದಿದ್ದರಲ್ಲಿ ನಾವು ಇತ್ತೀಚಿನ ದಿನಗಳು ನೋಡಿಲ್ಲ, ನಾವು ಮನುಷ್ಯರಾಗಿ ಮುಂಚೆ ಎಲ್ಲ ನಾವು 60-70 ವರ್ಷ ಬದುಕ್ತಾ ಇದ್ವಿ, ಬಟ್ ಇವತ್ತಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಇನ್ನು 35-40 ವರ್ಷ ಆಗ್ತಿದ್ದಂಕಲ್ಲ ಶುಗರು ಬಿ ಪಿ ಈ ಥರ ಎಲ್ಲ ಬರ್ತಿದೆ. ಮುಂದಿನ ದಿನಗಳಲ್ಲಿ ಮಣ್ಣು ಸಹ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಿಂದೆ ನಾವು ಯಾವುದೇ ರೀತಿಯ ಗೊಬ್ಬರ ಕೊಡದಲ್ಲೇ ಬೆಳೆಗಳನ್ನು ಬೆಳೀತಾ ಇದ್ವಿ, ಇವತ್ತಿನ ದಿನಗಳಲ್ಲಿ ನೀವು ಗೊಬ್ಬರ ಅಂತ ನೀಡಿದಂಗಿದ್ರೆ ಆ ಬೆಳೆಯನ್ನು ನಾವು ಬೆಳೆದೇ ಇರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಾರಣ ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಅಂತ ಹೇಳ್ಬೋದು. ಈ ರಾಸಾಯನಿಕ ಗೊಬ್ಬರ ಹೌದು ಸರ್, ಅಲ್ಲ ಇಲ್ಲಿವರೆಗೆ ಬಂದ್ಬಿಟ್ಟು ರೀಚ್ ಆಗಿದ್ವಿ. ಮತ್ತೆ ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ವು, ಅದೇ ಸಾವಯವಗಳ ಕೊಟ್ಟಿಗೆ ಗೊಬ್ಬರ ಹೊಡಿತಿದ್ವ, ಮತ್ತೆ ಅಲ್ಲಿಗೆ ಹೋಗ್ಬೇಕು. ಇಲ್ದಿದ್ರೆ ನಾವು ದಿನದಿಂದ ದಿನಕ್ಕೆ ಮಣ್ಣಿನಲ್ಲಿ ಬರಡು ಭೂಮಿಯಾಗಿ ನೋಡ್ಬೇಕಾಗುತ್ತದೆ. ಸರ್, ಈಗ ಇಂದಿನ ಒಂದು ಸಾವಯವ ಕೃಷಿಯ ಒಂದು ಕಾಲ ಬಂದೇ ಬರುತ್ತೆ ಸರ್, ಅದೇನು ದೂರ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದಲ್ವಾ? ಆಲ್ರೆಡಿ ಬರ್ತಾ ಇದೆ ಸರ್, ಬಂದಿದೆ. ಇವತ್ತೇ ನೋಡಿರ್ಬೋದು ನೀವು, ಯಾವುದೇ ಒಂದು ತಾಳ್ರಿ, ಯಾವುದೇ ಆರ್ಗ್ಯಾನಿಕ್ ಬೆಲ್ಲ ಅಂತ ಕರಿತೀವಿ, ಸಾವಯವ ಬೆಲ್ಲ ಅಂತ ಕರಿತೀವಿ. ಅದೇ ಮುಂಚೆ ಕರಿ ಬೆಲ್ಲ ಅಂದ್ರೆ ಈಗ ಮನೆಗಳಲ್ಲೆಲ್ಲ ನೋಡ್ತಿದ್ರೆ ನೆಂಟರು ಬಂದ್ರೆ ಕರಿ ಬೆಲ್ಲ ಮಾಡಿದ್ರೆ ನೋಡಪ್ಪ ಇವರು ಬಡವರು ಈ ತರ ಎಲ್ಲ ತಿಳ್ಕೊಂತಾರೆ. ಇವತ್ತಿನ ದಿನಗಳಲ್ಲಿ ಈಗ ಮತ್ತೆ ಅದೇ ರಿಪೀಟ್ ಆಗಿದೆ, ಇಷ್ಟೇ ರಿಪೀಟ್ ಅಂತಾರಲ್ಲ, ಈ ತರ ಬಂದಿದೆ ನೋಡ್ರಿ. ಈಗ ಮೊದಲೆಲ್ಲ ಸಿರಿಧಾನ್ಯಗಳನ್ನ ಬಡವರು ಮಾತ್ರ ತಿಂತಾ ಇದ್ರು, ಇವತ್ತು ಬಡವರಲ್ಲ ಶ್ರೀಮಂತರಿಗೆ ಅದು ಮುಖ್ಯ ಆಹಾರ ಆಗಿದೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಭೂಮಿಯ ಗುಣಮಟ್ಟ ಹಾಳಾಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ಖಂಡಿತ ಸರ್. ಸರ್, ಈ ಒಂದು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ನಮ್ಮ ಕೃಷಿಕರಿಗೆ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಮ್ದು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ, ಅಂದ್ರೆ ನಮ್ದು ಇದು ಬಂದ್ಬಿಟ್ಟು ವಲಯ ಕೃಷಿ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರಂ ಹಿರಿಯೂರು ಅಂತ ಇದೆ ಸರ್. ಇಲ್ಲಿಗೆ ಬಂದ್ರೆ ನೀವು ಸದಾ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಭಾನುವಾರ ಒಂದಿನ ರಜಾ ಇರುತ್ತೆ, ಉಳಿದ ದಿನಗಳಲ್ಲಿ ನೀವು ಯಾವತ್ತು ಬಂದರೂ ನಿಮಗೆ ಸಂಪರ್ಕದಲ್ಲಿ ಬಂದರೆ ನಿಮಗೆ ಖಂಡಿತವಾಗಿ ಮಣ್ಣು ಆಗಿರ್ಬೋದು, ನೀರು ಪರೀಕ್ಷೆ ಆಗಿರ್ಬೋದು, ಅದಲ್ಲದೆ ಗಿಡಗಳಿಗೆ ಏನೇನು ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲ ರೀತಿಯಲ್ಲೂ ಸಹ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತದೆ. ಇಲ್ಲಾಂದರೆ ನಮ್ಮ ಮೊಬೈಲ್ ಸಂಪರ್ಕ ತಗೊಳ್ಳಿ, ನಾವು ಮಣ್ಣು ವಿಜ್ಞಾನಿ, 99 64 27 30 22.